ಒಂಬತ್ ವರ್ಣದ ಮುತ್ತು ತುಂಬಿ ತುಳುಕಾಡುತ್ತಿತ್ತು, ಹತ್ತು ವರ್ಣದ ಮುತ್ತು ತತ್ವ ಬಲ್ಲವಗೆ ಗೊತ್ತು, ಹತ್ತು ವರ್ಣದ ಮುತ್ತು ತತ್ವ ಬಲ್ಲವಗೆ ಗೊತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನುಂದ, ಮೂಗಿನಲ್ಲಿರುವುದೇನ ತುಂದ, ಮೂಗಿನಲ್ಲಿರುವುದೇನ ತುಂದ. ಜನಪದ ಗೀತೆಯನ್ನು ಕೇಳಿದಿರಿ. ಕರೋನಾ ವೈರಸ್ಗೆ ಖತರೆ